ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50:30. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ನಂತರ ದೊಡ್ಡಾಟ, ದಾನ ಶೂರಕರಣ ನಡೆಸಿಕೊಡ್ತಾರೆ ಅಫ್ಜಲ್ಪುರ್ ತಾಲೂಕು ಮಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರು. ಆನಂತರ ಕೃಷಿ ಹಾಡುಗಳನ್ನು ಕೇಳಬಹುದು. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ನಿತ್ಯ ಮೇಘ ಸಂದೇಶ ಪ್ರಸಾರವಾಗುವುದು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೃಷಿರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 60%. ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ 45%. ವಿಜಯಪುರ, ಕೊಪ್ಪಳ ಜಿಲ್ಲೆಗಳಲ್ಲಿ 75%. ಯಾದಗಿರಿ ಜಿಲ್ಲೆ ಒಳಗ 50%. ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 70%. ಮತ್ತು ಝೈರಾಬಾದ್ ತಾಲೂಕಿನೊಳಗ 40% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ದೊಡ್ಡಾಟ, ದಾನ ಶೂರಕರಣ ನಡೆಸಿಕೊಡ್ತಾರೆ ಅಫ್ಜಲ್ಪುರ್ ತಾಲೂಕು ಮಣೂರ್ ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರು. ಸಾಧಾರಣ ಇದೇ ಈಗ ಅರಳಿದ ಕಮಲ ಪುಷ್ಪವನ್ನು ಹೋಲುವ ಮುದ್ದು ಮುಖದ ಕಂದನನೋ ಉದಯಿಸಿದ ಕಾಮನ ಬಿಲ್ಲಿನಂತಿರುವ ಕುಡಿ ಹುಬ್ಬುಗಳು, ಸಂಪಿಗೆಯ ತೆನೆಯಂತಿರುವ ಮೂಗು, ಕಮಲದ ದೇಟಿನಂತಿರುವ ಈ ಕೈಗಳು ಈತನ ಸೌಂದರ್ಯವನ್ನು ಮತ್ತಿಷ್ಟು ಹೆಚ್ಚಿಸುತ್ತಿದೆ. ಇಂಥ ಈ ಕಂದಮ್ಮನನ್ನು ಹೊಳೆಯ ಪಾಲು ಮಾಡಲೆ, ಪ್ರತ್ಯಕ್ಷ ಭಾಸ್ಕರನನ್ನು ಹೋಲುವ ಈ ರವಿಸುತನನ್ನು ಮಡವಿಗೆ ಅಟ್ಟಲೆ. ಛೇ, ನನ್ನಿಂದಾಗದು. ಇಂಥ ಹಸುಗೂಸನ್ನು ನಿರ್ದಯತನದಿಂದ ನದಿಯಲ್ಲಿ ನೂಕಿ ಬಿಡುವಷ್ಟು ನನ್ನ ಕೈಗಳು ಕತ್ತರಿಸಿ ಹೋಗಬಾರದೆ? ಧಿಕ್ಕಾರವಿರಲಿ ಜನ್ಮಕ್ಕೆ. ಬಾಳ, ನಿನ್ನನ್ನು ಅನಾಥನಾಗಿ ಮಾಡಿ ಹೇಗೆ ಒಟ್ಟು ಹೋಗಲಿ ಮಗನೇ? ನಿನ್ನ ಲಾಲನೆ ಪಾಲನೆಗಳನ್ನಾದರೂ ಮಾಡುವವರಾರು? ನಿನ್ನ ರೋದನ ವ್ಯತಿಯನ್ನು ಕೇಳಿ ಆನಂದ ಪಡುವಷ್ಟು ಭಾಗ್ಯವೂ ನನ್ನ ಕಿವಿಗಳಿಗಿಲ್ಲವಪ್ಪ. ಉದಯ ಕಾಲದ ಬಾಲಸೂರ್ಯನನ್ನೇ ಹೋಲುವ ಈ ನಿನ್ನ ಮುಖವನ್ನು ಮುದ್ದಿಸುವ ಭಾಗ್ಯ ನನಗಿಲ್ಲ. ಏನು ಮಾಡಲಿ? ಇತ್ತ ಲೋಕಾಪವಾದದ ಭಯ, ಇತ್ತ ಹಸುಗೂಸುವನನ್ನು ಕೊಂದ ಪಾಪ, ಹೇಗೆ ಪೇಚಾಟವಿದು? ಆಗಲಿ, ಮಾಡುವುದೇನು? ದಿನಕರನ ಅಪ್ಪಣೆಯಂತೆ ಈತನನ್ನು ಸಮೀಪದ ಗಂಗಾ ನದಿಯಲ್ಲಿ ಬಿಡುತ್ತೇನೆ. ನನ್ನ ಕಂದನು ಎಲ್ಲಿ ಆದರೂ ಹೋಗಿ ಬೆಳೆದು ದೊಡ್ಡವನಾಗಲಿ. ಈ ಬ್ರಾಹ್ಮಣನ ವೇಷದಲ್ಲಿ ನನಗೆ ಚೆನ್ನಾಗಿ ಒಪ್ಪುತ್ತದೆ. ದೇವೇಂದ್ರನೆಂದು ಕಂಡು ಹಿಡಿಯುವುದು ಯಾರಿಂದಲೂ ಸಾಧ್ಯವಿಲ್ಲ. ಇದೇ ವೇಷಧಾರಿಯಾಗಿ ರಾಧೆಯ ಪುತ್ರನಾದ ಕರ್ಣನಲ್ಲಿಗೆ ಹೋಗಿ ಕವಚ ಕುಂಡಲವನ್ನು ದಾನ ಕೊಡು ಎಂದು ಕೇಳುತ್ತೇನೆ. ನೋಡೋಣ, ಇಷ್ಟೊಂದು ದಾನ ಸೂರ್ಯನೆಂದು ಖ್ಯಾತಿಯನ್ನು ಪಡೆದ ಆತನ ಪರೀಕ್ಷೆಯನ್ನು ಮಾಡೇ ಬಿಡುತ್ತೇನೆ. ಕವಚ ಕುಂಡಗಳನ್ನು ಮೈ ಮೇಲೆ ಇರುವವರಿಗೆ ಆತನ ಪ್ರಾಣಕ್ಕೆ ಯಾವ ತರದ ಅಪಾಯವೂ ತಟ್ಟುವುದಿಲ್ಲ. ಇಂಥ ಪ್ರಾಣ ರಕ್ಷಕ ವಸ್ತುವನ್ನು ದಾನವನ್ನು ಕೊಡುವನೋ ಅಥವಾ ಆಗದೆಂದು ಹೇಳುವನು. ಕೊಡದಿದ್ದರೆ ಅವನ ಸತ್ಯವನ್ನು ಹರಣವಾಯಿತು. ನಾನು ಕೇಳಿದಂತೆ ಒಂದು ವೇಳೆ ಕವಚ ಕುಂಡಲವನ್ನು ಕೊಟ್ಟಿದಾದರೆ ನನ್ನ ಇಚ್ಛೆಯನ್ನು ಕೈಗೊಡಂತಾಗದು. ಕುರುಕ್ಷೇತ್ರ ಭಾವಿ ಯುದ್ಧದಲ್ಲಿ ಅರ್ಜುನನ ಪ್ರತಿಸ್ಪರ್ಧಿ ಅಂದರೆ ಕರ್ಣನೊಬ್ಬನೇ. ಆದರೆ ಕರ್ಣನ ಕವಚಲ ಕುಂಡಲವನ್ನು ಕೊಟ್ಟು ಜಯಿಸುವುದು ಅರ್ಜುನನಿಗೆ ಸಾಧ್ಯವಿಲ್ಲ, ಆ ದ್ರೋಣರಿಗೂ ಸಾಧ್ಯವಿಲ್ಲ. ಆದ್ದರಿಂದಲೇ ಈಗಲೇ ಹೋಗಿ ಕರ್ಣನಿಂದ ಕವಚ ಕುಂಡಲ ದಾನವನ್ನು ಪಡೆದುಕೊಂಡು ಅವುಗಳು ನನ್ನ ಮಗನಾದ ಅರ್ಜುನನಿಗೆ ಕಾಯ್ದಿಡುತ್ತೇನೆ. ಮಗು ಕರ್ಣ, ಈ ದಿವಸ ಎಷ್ಟೇಕೆ ಉದಾಸೀನಾಗಿರುವಿ? ಚಿಂತೆಯಾದರೂ ಯಾವುದು? ಅಮ್ಮ, ನನಗೆ ಚಿಂತೆ ಯಾವುದಿಲ್ಲ. ಆದರೆ ಬೆಳಗಿನ ಜಾವದಲ್ಲಿ ಕನಸು ಕಂಡಾಗಿನಿಂದ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಏನು ಕನಸು ಕಂಡಿಯಾ ಮಗನೇ? ಹೌದಮ್ಮ, ಬೆಳಗಿನ ಜಾವದಲ್ಲಿ ಕೋಟಿ ಕಿರಣ ಪ್ರಕಾಶ ಉಳ್ಳ ಒಬ್ಬ ಮಹಾಪುರುಷನು ಕನಸಿನಲ್ಲಿ ಕಂಡು, ತಮ್ಮ, ನಾನು ಸೂರ್ಯದೇವನು, ನನ್ನ ಅನುಗ್ರಹದಿಂದ ನೀನು ಜನಿಸಿದೆ, ಆದ್ದರಿಂದ ನಿನ್ನ ತಂದೆಯು ನಾನು, ನಿನಗೆ ನಾಲ್ಕು ಹಿತ ವಚನಗಳನ್ನು ಹೇಳಲು ಬಂದಿರುವೆನು ಎಂದು ಹೇಳಿದಂತಾಯ್ತಮ್ಮ. ಈತನಿಗೆ ತನ್ನ ಜನ್ಮ ವೃತ್ತಾಂತವೂ ತಿಳಿದಂತಾಯ್ತು. ತಿಳಿದಿರಬಹುದು, ಒಳ್ಳೆಯದು. ಮತ್ತೇನು ಹೇಳಿದರು ಮಗು? ಅಮ್ಮ, ಈ ದಿವಸ ಪ್ರಾಂತ ಕಾಲದಲ್ಲಿ ಬ್ರಾಹ್ಮಣರ ವೇಷಧಾರಿಯಾದ ದೇವೇಂದ್ರನು ಕವಚ ಕುಂಡಲಗಳ ಯಾಚನೆಗಾಗಿ ಬರುವನು. ಅವುಗಳನ್ನು ನಿನ್ನ ಮೈ ಮೇಲೆ ಇರುವವರಿಗೆ ನಿನಗೆ ಯಾವ ಅಪಾಯವೂ ತಟ್ಟದು. ಆದ್ದರಿಂದ ನಿನ್ನ ಪ್ರಾಣವನ್ನು ರಕ್ಷಿಸುವ ಈ ವಸ್ತುಗಳನ್ನು ಯಾವ ಕಾಲಕ್ಕೆ ಆತನನ್ನು ಕೊಡಬೇಡವೆಂದು ಹೇಳಿದನು. ಸರಿ ಮಗು, ನಿನ್ನ ಹಿತವನ್ನೇ ಬಯಸಿದ್ದಾರೆ. ಏನು, ನನ್ನ ಹಿತವನ್ನು ಬಯಸಿದನೆ? ಛೇ, ಇಲ್ಲ, ನನ್ನ ನಾಶವನ್ನು ಬಯಸಿದನು. ದಾನ ಸೂರ್ಯಕರ್ಣನೆಂದು ಖ್ಯಾತಿ ಉಳ್ಳ ನನ್ನ ವಿಮಲ ಕೀರ್ತಿಗೆ ಕಳಂಕವನ್ನು ಹಚ್ಚಲಿಕ್ಕೆ ಬಂದಿರುವನು. ಆತನು ನನ್ನ ತಂದೆಯಲ್ಲ, ನನ್ನ ವೈರಿಯು. ಮಗು ಕರ್ಣ, ಆತನು ಹೇಳಿದ್ದು ಯೋಗ್ಯವು. ಕವಚ ಕುಂಡಲಗಳು ದಾನವಾಗಿ ಕೊಟ್ಟು ಪ್ರಾಣಕ್ಕೆ ಗಂಡಾಂತರ ತಂದುಕೊಳ್ಳಬೇಡ. ಅಮ್ಮ, ಯಾರಾದರೂ ದಾನ ಕೊಡು ಎಂದು ಹೇಳಿದಷ್ಟೇ ತಡ. ಈ ಕವಚ ಕುಂಡಲನೇಕೆ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ರಾಧಾ ಕೃಷ್ಣ ಮಗು, ನಿನಗೆ ಆಶೀರ್ವಾದವಾಗಲಿ, ಹೇಳುವಂತವನಾಗು. ಬನ್ನಿ ಬ್ರಾಹ್ಮಣರೇ, ಇತ್ತ ಕುಳಿತುಕೊಳ್ಳಿ. ಹೇ ಕರ್ಣ, ನೀನು ದಾನ ಸೂರನೆಂದು ಕೇಳಿ ನಿನ್ನಲ್ಲಿಗೆ ಬಂದಿರುವನು. ಛೇ, ಹಾಗೆ ನನ್ನನ್ನು ಹೊಗಳಬೇಡಿರಿ. ಅದಿರಲಿ, ತಮ್ಮ ಬೇಡಿಕೆ ಏನಿರುವುದು? ನನ್ನ ಮಗಳಿಗೆ ಒಂದು ಸೀರೆಯನ್ನು ದಾನ ಮಾಡಿರಿ. ಇದು ತೆಗೆದುಕೊಳ್ಳಿರಿ. ಹೇ ಕರ್ಣ, ನಿನ್ನ ಮೈ ಮೇಲಿರುವ ಶಾಲವನ್ನು ಕೊಡುವಂತವರಾಗಿರಿ. ಇದು ತೆಗೆದುಕೊಳ್ಳುವಂತವರಾಗಿರಿ. ಕರ್ಣ, ಹೀಗೆ ಇದ್ದ ಬಿದ್ದ ವಸ್ತುಗಳನ್ನು ದಾನವಾಗಿ ಕೊಟ್ಟರೆ ಮುಂದೆ ನಮ್ಮ ಗತಿ ಏನು? ಹೇ ಹಳದಮ್ಮ, ಬಡವರು ಹಾಗೆ ಬರೆಮೈಯಿಂದ ಬಳಲುತ್ತಿರುವಾಗ ನಾನು ಮನೆ ತುಂಬಾ ವಸ್ತು ಇಟ್ಟುಕೊಳ್ಳುವುದು ಯೋಗ್ಯವೇ? ಕರ್ಣನೆಂದರೆ ಯಾರಪ್ಪ? ಹೌದು ಮಹಾಪ್ರಭು, ನಿಮ್ಮ ಪಾದಕ್ಕೆ ವಂದಿಸುವೆನು, ಕುಳಿತುಕೊಳ್ಳಿರಿ. ನೀನು ಬಲು ದಾನ ಸೂರ್ಯನೆಂದು ಕೇಳಿ ಬಂದಿರುವೆ. ಜನರೇನು ಹಾಗೆ ಅನ್ನುತ್ತಾರೆ. ಅದರಲ್ಲಿ ಯಾವ ಉದ್ದೇಶದಿಂದ ತಾವು ಇತ್ತ ಕಡೆ ಬಂದಿರುವಿರಿ? ಹಾಯೇ ಕರ್ಣ, ಮೊದಲೇ ವಿಚಾರಿಸಿ ಹೇಳು. ನಾನು ಕೇಳಿದ ವಸ್ತುವನ್ನು ನಿಶ್ಚಯವಾಗಿ ನೀನು ಕೊಡಬಲ್ಲಿಯ? ನಿಶ್ಚಯವಾಗಿ ಕೊಡುವೆನು, ತಪ್ಪಲಿಕ್ಕಿಲ್ಲವೇ. ಛೇ ಛೇ, ಒಂದು ವೇಳೆ ವೇದ ವಾಕ್ಯವು ಸುಳ್ಳಾಗಬಹುದು, ಆದರೆ ಕರ್ಣ ವಚನ ಮಾತ್ರ ಎಂದಿಗೂ ಸುಳ್ಳಾಗದು. ಹಾಗಾದರೆ ನಿನ್ನ ಕವಚ ಕುಂಡಲಗಳನ್ನು ನನಗೆ ದಾನವಾಗಿ ಕೊಡು. ಆ ಹೇ ದೇವಿ, ಆ ಹೇ ಮಹಾರಾಜನೇ, ಇದು ಈಗಲೇ ತೆಗೆದುಕೊಳ್ಳಿರಿ. ಕರ್ಣ, ನಿನಗೇನು ಹುಚ್ಚು ಹಿಡಿಯಿತೆ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವ ಈ ಕರ್ಣ ಕುಂಡಲಗಳನ್ನು ದಾನವಾಗಿ ಕೊಡುವಿಯ? ಆ ಹೇ ಅಮ್ಮ, ಆ ಹೇ ಮಗನೇ, ಈ ಪ್ರಸಂಗದಲ್ಲಿ ನೀನು ಅಡ್ಡ ಬರಬೇಡಿರಿ. ಛೀ ಛೀ, ಬ್ರಾಹ್ಮಣರ ಕಾಟ ಹೆಚ್ಚಾಯಿತು. ಬಲು ಆಸೆ ಬುರುಕರಿವರು. ನಾಳಿನಿಂದ ಇವರಿಗೆ ಮನೆಗೆ ಬರದಂತೆ ಮಾಡಿಬಿಡುತ್ತೇನೆ. ಹಾಗೆ ಮಾಡಿದ್ದಾದರೆ ನಾನು ಮನೆಯಲ್ಲೇ ಇರುವುದಿಲ್ಲ. ಕೊಡುವುದಾಗದಿದ್ದರೆ ಹೇಳುವಂತವರಾಗಿರಿ. ಛೇ, ಹಾಗೆಂದು ಹೇಳಲಾರೆ, ಇದು ತೆಗೆದುಕೊಳ್ಳಿ. ಏನಯ್ಯ ಬ್ರಾಹ್ಮಣರೇ, ನಿಮಗೆ ಕವಚ ಕುಂಡಲಗಳಿಂದ ಏನು ಪ್ರಯೋಜನ? ನೀವೇನು ಮಹಾಯುದ್ಧವನ್ನು ಮಾಡಲಿಕ್ಕೆ ರಣರಂಗಕ್ಕೆ ಹೋಗುವಿರೆ ಹೇಗೆ? ಹೇ ಹಡದಮ್ಮ, ಹೇ ಕಂದನೆ, ಈತನು ಯಾರೆಂದು ತಿಳಿದಿರುವಿ? ಇವನು ಬ್ರಾಹ್ಮಣನಲ್ಲ, ನನ್ನ ಪರೀಕ್ಷೆ ಮಾಡಲು ಬಂದ ದೇವೇಂದ್ರ. ಅಲ್ಲಲ್ಲ, ನಾನೊಬ್ಬ ಬ್ರಾಹ್ಮಣ. ಹೇ ಸುರಪತಿಯೇ, ನಿನ್ನಂತ ದೇವದಿವಸ ನನ್ನೆದುರಿಗೆ ನಿಂತು ಅಸತ್ಯ ಮಾತಾಡುವುದನ್ನು ಕೇಳಿ ನನಗೆ ಖೇದವೆನಿಸುತ್ತದೆ. ನೀನು ಇತರರಿಗೆ ಬ್ರಾಹ್ಮಣಂತೆ ಕಂಡು ನನಗೆ ಮಾತ್ರ ದೇವೇಂದ್ರಂತೆ ಕಾಣುವಿ. ಈ ನಿನ್ನ ವೇಷ ನನಗೆ ಮೋಸಗೊಳಿಸಲಾರದು. ಹೇ ಅಮ್ಮ, ನೋಡು, ಸುರಪತಿಯಾದ ದೇವೇಂದ್ರನು ಸಹ ನಮ್ಮ ಮನೆಯ ಬಾಗಿಲವರೆಗೆ ಬಂದು ಯಾತಿಸಿರುವಾಗ ನಾನು ತಿರಸ್ಕರಿಸುವುದೇ ಹೇಳಮ್ಮ ತಾಯಿ. ಧನ್ಯ ಧನ್ಯ ಬಾಲಕ, ಧನ್ಯ. ನೀನು ನಿಜವಾಗಿಯೂ ನೀನು ದಾನ ಸೂರ ಕರ್ಣ. ಹೌದು ಅಮ್ಮ, ಈತನ ತಂದೆ ತಾಯಿಗಳಾದ ನೀವು ಧನ್ಯರು. ಹೇ ಸುರಪತಿಯಾದ ದೇವೇಂದ್ರ ಭೂಪಾಲನೆ, ನನ್ನ ಪರೀಕ್ಷೆ ಮಾಡಲು ಬಂದ ನೀವು ನನ್ನ ಕವಚ ಕುಂಡಲನಷ್ಟೇ ಏಕೆ ಕೇಳದೆ? ಆದರೆ ಇಂಥ ಸುಳ್ಳಕ ವಸ್ತುಗಳಿಗಾಗಿ ನಾನು ವಚನ ಭ್ರಷ್ಟನಾಗುವನಲ್ಲ. ನೀನು ನನ್ನ ಪ್ರಾಣವನ್ನಾದರೂ ಕೇಳಿದರೆ ಕೊಡುತ್ತಿದ್ದೆ. ಈಗಲಾದರೂ ಹೇಳು, ನನ್ನ ಸಿರಬೇಕಾಗಿದ್ದರೆ ಈಗಲೇ ಕತ್ತರಿಸಿಕೊಡುತ್ತೇನೆ. ಕರ್ಣ, ನೀನು ಹೆಚ್ಚಿಗೆ ಪರೀಕ್ಷೆ ಮಾಡಬೇಕಾಗಿಲ್ಲ, ನಿನ್ನ ಸಿರವೂ ಬೇಡ. ಇಷ್ಟಿಂದರಲೇ ಸಂತುಷ್ಟನಾದೆ. ಬೇಡು ಬೇಡು, ಯಾವ ವರ ಬೇಕು ಕೊಡಲಿಕ್ಕೆ ಸಿದ್ಧನಾಗಿ ನಿಂತಿರು. ವರ ಬೇಡಲು ಸಿದ್ಧರಾಗಿದ್ದಾರೆ. ಕವಚ ಗುಂಡಲಗಳನ್ನು ತಿರುಗಿ ಬೇಡು. ಹೇ ಅಮ್ಮ, ಹೇ ಮಗನೇ, ಒಮ್ಮೆ ದಾನ ಕೊಟ್ಟ ವಸ್ತುವನ್ನು ತಿರುಗಿ ಬೇಡುವುದುಂಟೆ. ಹೇ ವರಪತಿಯೇ, ನೀನು ನನಗೆ ಏನಾದರೂ ಕೊಡಬೇಕೆಂದು ಇಚ್ಛೆ ಇದ್ದರೆ ನನಗೊಂದು ದಿವ್ಯ ಶಕ್ತಿಯನ್ನು ಕೊಡು. ಇಗೋ ಇದು ಇಂದ್ರ ಶಕ್ತಿಯು, ಎಂತ ಪ್ರಬಲ ವೈರಿಯಾದರೂ ನಾಶವಾಡಬಲ್ಲದು. ಈ ಶಕ್ತಿಯನ್ನು ಯಾರ ಮೇಗೆ ಪ್ರಯೋಗ ಮಾಡಿವೋ ಅವರು ಹತರಾಗೋರು. ನಿನ್ನ ಕೀರ್ತಿ ಅಜರಮವಾಗಿರೋದು. ನಾನಿನ್ನು ಬರುವೆ. ಹೋಗಿ ಬನ್ನಿ ಸ್ವಾಮಿ. ಶಪ್ಪಾಚಿಕರಣ, ನೀನು ಸೂರ್ಯ ಸುತನಲ್ಲ, ಸೂರ್ಯ ಪಿತನು. ನಿನ್ನ ತಂದೆ ಸೂರ್ಯನು ಮುಂದೆ ಹೋದಂತೆ ಕತ್ತಲೆ ಆವರಿಸದು. ಆದರೆ ನೀನು ಜಗತ್ತಿನಿಂದ ಮರೆಯಾದರೂ ನಿನ್ನ ಕೀರ್ತಿ ಪ್ರಕಾಶವು ಮರೆಯಲಾಗದು. ಕಾರ್ಗತ್ತಲೆಯು ನಿನ್ನ ಕೀರ್ತಿ ಹೊಡೆದೋಡಿಸುವುದು ಸಾಧ್ಯವಿಲ್ಲ. ಸದಾ ಸೌಖ್ಯವಾಗಿ ಬಾಳು. ಇದು ಹೇಗೆ ತೀರಿಸಬೇಕೋ ತಿಳಿಯದಾಗಿದೆ. ಆಹೇ ಅಂಗರಾಜನಾದ ಕರ್ಣ, ನೀನು ಯಾವಾಗ ಯಾವ ಕಾಲಕ್ಕಾದರೂ ನಮ್ಮನ್ನು ಬಿಟ್ಟು ಅಗಲಬಾರದು. ಯಾಕೆಂದರೆ ಇಂದಿಲ್ಲ ನಾಳೆಯಾದರೂ ಆ ಪಾಂಡವರಿಗೂ ನಮಗೂ ನ್ಯಾಯವನ್ನು ಬರತಕ್ಕದ್ದು. ಅದಕ್ಕಾಗಿ ಆ ಭೀಮ ಅರ್ಜುನರು ಬಹು ಗರ್ವಿಗಳಾಗಿದ್ದಾರೆ. ಅವರ ಗರ್ವವನ್ನಡಗಿಸಲು ನೀನೇ ಸಮರ್ಥ. ಕುಲಾಧಿಪತಿಯೇ, ನನ್ನೊಡನೆ ಹೋರಾಡಲು ಅರ್ಜುನಗೆ ಎಲ್ಲಿಯ ಧೈರ್ಯ, ಎಲ್ಲಿಯ ಶೌರ್ಯ? ಆತನು ಹೋರಾಡಲು ಸಿದ್ಧನಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಅವನನ್ನು ಯಮಸದನ ಕಟ್ಟುವೆನು. ದ್ರೋಣಾಚಾರ್ಯರೇನು ಸೂರಿರುವರು ನಿಜ, ಆದರೆ ಅವರು ಯಾವಾಗಲೂ ಪಾಂಡವರ ಪಕ್ಷ ಪಾತಗಳಾಗಿದ್ದಾರೆ. ಅದಕ್ಕಾಗಿ ಅವರಿಂದ ನಮಗೆ ಪ್ರಯೋಜನ ಆಗುವಂತೆ ಕಾಣುವುದಿಲ್ಲ. ಅದಕ್ಕಾಗಿ ನಿಮ್ಮಂತ ವೀರಾದಿ ವೀರರ ಸಹಾಯವನ್ನು ನನಗೆ ಬೇಕಾಗಿದೆ. ಶಪ್ಪ ಆಹೇ ಕರ್ಣ, ಆಹೇ ದುರ್ವೇದನ ಭೂಪಾಲನೆ, ಇದಕ್ಕೆ ನಾನಾದ್ರೆ ಹೇಳುವನು ಕೇಳುವಂತವರಾಗಿರಿ. ಅದೇನಿರುವನು ಚೆನ್ನಾಗಿ ಹೇಳುವಂತವನಾಗು. ದರ್ಶನಕ್ಕಾಗಿ ಬಂದಿದ್ದಾರೆ. ಯಾರು ಕೃಷ್ಣನೇ? ಹೌದು ಮಹಾಪ್ರಭು. ಆಗಲಿ, ಅವರನ್ನು ಬರಮಾಡು. ದೇವಕಿ ನಂದನನಿಗೆ ವಂದಿಸುವೆನು. ಹೇ ಕರ್ಣ, ನಿನಗೆ ಆಶೀರ್ವಾದವಾಗಲಿ, ಹೇಳುವಂತವನಾಗು. ಅಮ್ಮ, ಪಾಂಡವರ ಜನನಿ, ಪಾಂಡವ ನನಗೆ ವೈರಿಗಳಾದರೂ ನೀನಗೆ ವೈರಿಯಲ್ಲ. ಬಾ, ಹೀಗೆ ಕುಳಿತುಕೊಳ್ಳು. ದುಃಖಿಸುವೇಕಮ್ಮ? ಅಲ್ಲ ಮಗು, ಪಾಂಡವರು ನಿನ್ನ ವೈರಿಗಳಲ್ಲ, ಬಂಧುಗಳು. ನೀನು ರಾಧೆಯ ಪುತ್ರನಲ್ಲ, ಕುಂತಿಯ ಪುತ್ರ. ಕೃಷ್ಣ, ಇದೇನು? ನಿನ್ನ ನಿಜ ಮಾತೆಯ ದರ್ಶನವು ನಿನಗಾಯಿತು. ಯಾರು ನನ್ನ ನಿಜ ಮಾತೆಯು? ಕುಂತಿದೇವಿಯು. ಛೇ, ನಾನಿದನ್ನು ಎಂದಿಗೂ ನಂಬಲಾರನು. ಪಾಂಡವರ ಮಾತೆಯು ಸೂತನಿಗೆ ಜನನಿಯಾಗುವುದೆಂತು? ರಾಧೆ ನನ್ನನ್ನು ಜನನಿ. ಮಗು ಕರ್ಣ, ನೀನು ಸೂತನಲ್ಲ, ವೀರ ಕ್ಷತ್ರಿಯನು. ಆದರೆ ಈ ಪಾಪಿ ಅದಮ ಕುಂತಿಯು ನೀನು ಸೂತನಾದೆ. ಬಾಲ, ನೀನು ರಾಧಾ ಪುತ್ರನಾದೆಯ? ಕುಂತಿ ಪುತ್ರನಲ್ಲವೇ? ಹುಟ್ಟಿದ ಕೂಡಲೇ ಹೊಳಗಟ್ಟಿದ ರಾಕ್ಷಸಿಯನ್ನು ನಿನ್ನ ಜನನಿ ಎಂದು ಹೇಗೆ ಅನ್ನುವಿ? ಹೌದಪ್ಪ, ನಾನು ಚಾಂಡಾಲಿನಿ. ಹೌದು ಅಲ್ಲ, ನಾನು ಕರ್ಣನ ಮಾತೆಯಲ್ಲ, ರಾಕ್ಷಸಿಯಳೆ. ಮಗುವನ್ನು ಕನಿಕರದಲ್ಲೂ ಇಲ್ಲದೆ ನದಿಗಟ್ಟಿದ ಘಾತಕಿ ನಾನು. ಅಹ್ಹಾ, ಇದೇನಾಶ್ಚರ್ಯವಿದು? ಅಮ್ಮ ಹೇಳು, ಹೀಗೇಕೆ ಬಡಬಡಿಸುವೆ? ನೀನು ಅನ್ನುವುದಾದರೆ ಏನು? ಹೇ ಕರ್ಣ, ನಿನ್ನೆ ನಿಜ ರಥಾಂತವನ್ನು ಈಗಲಾದರೂ ಗೊತ್ತಾಯಿತೆ. ಆದಿರಾಧೆಯ ರಾಧೆಯರು ನನ್ನ ತಂದೆಯು ತಿಳಿದಿದ್ದೆ. ಆದರೆ ನನ್ನ ತಾಯಿಯು ಸಾಯುವ ಸಮಯದಲ್ಲಿ ನನ್ನ ಹೆತ್ತ ತಾಯಿ ಅಲ್ಲವೆಂದು ಹೇಳಿದಳು. ಸರಿ, ಹಾಗಾದರೆ ನಿಜವನ್ನೇ ಹೇಳಿದಳು. ಆ ರಾಧೆಯು ನಿನ್ನ ಸಾಕು ತಾಯಿ, ನಿನ್ನ ನಿಜವಾದ ಮಾತೆಯು ಈ ಕುಂತಿದೇವಿ. ಹೇ ಕೃಷ್ಣ, ಇದು ನಿನ್ನ ತಂತ್ರವಲ್ಲವೇ? ಹಾಗಾದರೆ ಎಲ್ಲಿ ಸಂಗತಿಯು? ನಿಜವನ್ನೇ ಹೇಳಿರಿ ಅಮ್ಮ ತಾಯಿ. ನಿಶ್ಚಯವಾಗಿಯೂ ಇವರೇ ನನ್ನ ತಾಯಿಯವರೇ. ಹೌದಪ್ಪ ಮಗನೇ, ನಾನೇ ನಿನ್ನ ಮಾತೆಯು, ಆದರೆ ಹೇಳಲಿಕ್ಕೆ ನಾಚಿಕೆ ಎನಿಸುವುದಪ್ಪ. ಯಾಕೆಂದರೆ ನಿನಗೆ ತಾಯಿ ಎನಿಸುವ ನಾನು ನಿನ್ನ ಯಾವ ಹಿತವನ್ನೂ ಬಯಸಲಿಲ್ಲ. ಕೇಳು ಈ ಪಾಪಿಯ ಪೂರ್ಣ ವೃತ್ತಾಂತವನ್ನು ಕೇಳು. ನಾನಿನ್ನು ಅವಿವಾಹಿತಳಿರುವಾಗ ಒಂದು ದಿವಸ ದುರ್ವಾಸ ಮುನಿಗಳು ನನ್ನ ತಂದೆಯ ಮನೆಗೆ ಬಂದರು. ಆಗ ನಾನು ಮಾಡಿದ ಪಾದ ಸೇವೆಯಿಂದ ಸಂತುಷ್ಟರಾದ ಮುನಿಗಳು ನನಗೊಂದು ದಿವ್ಯ ಮಂತ್ರವನ್ನು ಉಪದೇಶಿಸಿ ಆ ಮಂತ್ರದ ಬಲದಿಂದ ಬೇಕಾದ ದೇವರನ್ನು ಪ್ರಾರ್ಥಿಸಿ ಮಕ್ಕಳನ್ನು ಪಡೆಯುವಂತೆ ಅನುಗ್ರಹಿಸಿದರು. ಅಂತ ಕರುಣಾ ಮೂರ್ತಿಗಳೇ ಅವರು. ಆದರೆ ಆಶ್ಚರ್ಯಳಾದ ನಾನು ಆ ಮಂತ್ರವನ್ನು ಹೇಳಿದ ಮುನಿಗಳ ವಾಕ್ಯವು ಸಂದೇಹ ಉಳ್ಳವಳಾಗಿ ಅದನ್ನು ಪರೀಕ್ಷೆ ಮಾಡಬೇಕೆಂದು ಒಂದು ದಿವಸ ಸಖಿಯರೊಡಗೂಡಿ ವನವಿಹಾರಕ್ಕೆ ಹೋದಾಗ ತೇಜಸ್ವಿನಿಯಾದ ಸೂರ್ಯನನ್ನು ಕಂಡು ಮೋಹಿತಳಾದೆ. ಆಗಲೇ ಆತನನ್ನು ಪ್ರಾರ್ಥಿಸಿದೆ. ಪ್ರಸನ್ನನಾದ ಆಗ ನಿನ್ನ ಜನ್ಮವಾಯಿತಪ್ಪ, ನಿನ್ನ ಜನ್ಮವಾಯಿತು. ಹೇ ಅಮ್ಮ, ಹಿಂದಕ್ಕೊಮ್ಮೆ ಸೂರ್ಯದೇವ ನನ್ನ ಸ್ವಪ್ನದಲ್ಲಿ ಬಂದು ತಾನು ನನ್ನ ತಂದೆ ಎಂದು ಹೇಳಿದಂತೆ ನನಗೆ ನೆನಪಿದೆಯಮ್ಮ. ಆಗ ನಾನಿನ್ನು ಅವಾವಿತಳಾಗಿರುವುದರಿಂದ ಲೋಕಾಪವಾದಕ್ಕೆ ಗುರುವಾಗುವನೆಂದು ತಿಳಿದು ಭಯದಿಂದ ಸೂರ್ಯದೇವನ ಆಜ್ಞಾನುಸಾರವಾಗಿ ನಿನ್ನನ್ನು ಸಮೀಪದ ಗಂಗಾ ನದಿಯಲ್ಲಿ ಅಟ್ಟಿಬಿಟ್ಟೆ. ಏನು ಕೂಸಿರುವಾಗ ನನ್ನನ್ನು ನದಿಯ ಪಾಲು ಮಾಡಿದೆಯೋ? ನಿನಗೆ ಮನಸ್ಸಾದರೂ ಹೇಗೆ ಬಂತಮ್ಮ? ಕರುಣ ಉಪಾಯವಿಲ್ಲ, ಕುಂತಿದೇವಿಯು ಹಾಗೆ ಮಾಡಬೇಕಾಯಿತು. ಯಾಕೆಂದರೆ ನಿನಗೆ ಯಾವ ಅಪಾಯ ಆಗದಂತೆ ಆ ಸೂರ್ಯದೇವನು ಅಭಯ ವಚನವನ್ನು ಕೊಟ್ಟಿದ್ದ. ಕರುಣ, ನನ್ನ ಇಚ್ಛೆಯನ್ನು ಪೂರ್ಣ ಮಾಡುವುದಿಲ್ಲವೇನಪ್ಪ? ಹೇ ಅಮ್ಮ, ಇದೆಂತ ವಿಚಿತ್ರ ಪ್ರಶ್ನೆಯನ್ನು ಮಾಡುತ್ತಿರುವಿ? ನಿನ್ನ ಇಚ್ಛೆ ಏನಿರುವುದು ಹೇಳು ಹೇಳು. ಹಿಂದ ಕಮ್ಮಿ ನೀನು ಗಜಗೌರಿ ವ್ರತವನ್ನು ಮಾಡುವಾಗ ಅರ್ಜುನನು ದೇವೇಂದ್ರ ವ್ರತವನ್ನು ತಂದುಕೊಟ್ಟನಂತೆ, ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡಿದನಂತೆ. ಈಗ ಅಮರಲೋಕದಲ್ಲಿ ಐರಾವತನ್ನು ತರಿಸಿಕೊಡಲೆ, ಅಥವಾ ಇಂದ್ರ ಇಚ್ಛಾಸನವನ್ನು ಭೂಮಿಗಿಳಿಸಲೇ ಹೇಳುವಂತವಳಾಗು. ಕರ್ಣ, ನನಗಂತ ಯಾವ ಇಚ್ಛೆಯೂ ಇಲ್ಲಪ್ಪ. ಕಳೆದು ಹೋದ ರತ್ನವು ಪುನಃ ಕಂಠದಲ್ಲಿ ಧರಿಸಬೇಕೆಂಬುದೇ ನನ್ನ ಇಚ್ಛೆ. ನನ್ನ ಜ್ಯೇಷ್ಠ ಪುತ್ರ ನೆನೆಸುವ ನೀನು ಪಾಂಡವರೆಲ್ಲರಿಗೆ ಹಿರಿಯನಾಗಿ ಪಾಂಡವರೊಡಗೂಡಿರಬೇಕೆಂಬುದೇ ನನ್ನ ಆಸೆ. ಹೇ ಅಮ್ಮ, ಅಂದರೆ ನಿನ್ನ ವಿಚಾರವೇನು? ಅಂದರೆ ನೀನು ಕೌರವರನ್ನು ಬಿಟ್ಟು ಪಾಂಡವರನ್ನು ಕೂಡತಕ್ಕದ್ದು. ಹೇ ಕೃಷ್ಣನೇ, ಇದೆಂದಿಗೂ ಆಗದ ಮಾತು. ಕರ್ಣ, ನೀನು ಹೀಗೆ ಹಠ ಹಿಡಿಯಬೇಡ. ಕೌರವರಂತ ಪಾಪಿಗಳ ಸಂಘದಲ್ಲಿರುವುದಕ್ಕಿಂತಲೂ ಪಾಂಡವರಂತ ಸಜ್ಜನರ ಸಂಘವು ಲೇಸಲ್ಲವೇ. ನೀನು ಪಾಂಡವರ ಪಕ್ಷಕ್ಕೆ ಬಂದಿದೆ, ಆದರೆ ಪಾಂಡವರೆಲ್ಲರೂ ನಿನ್ನ ದಾಸಾನುದಾಸರಾಗುವರು. ಹೇ ಅಮ್ಮ, ಹೇ ಮಗನೇ, ಬೇಡ, ನಾನು ಪಾಂಡವರ ಪಕ್ಷ ಸೇರುವುದು ಬೇಡ, ಅವರು ನನ್ನ ದಾಸನ ದಾಸರಾಗುವುದು ಬೇಡ. ಹೇ ಕರ್ಣ, ನೀನು ಹೀಗೆ ಹಠ ಮಾಡಿದರೆ ಹೇಗೆ? ಬುದ್ಧಿವಂತನಾದ ನೀನು ಹೀಗೆ ಬುದ್ಧಿಹೀನಂತೆ ಹೀಗೇಕೆ ಮಾಡುವಿ? ಆ ಕುಲ್ಲಕವರವರಿಗೆ ಎಂದಿಗೂ ಜಯವಾಗಲಾರದು. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಾಗುವುದು. ಇಂದಿನ ಭರತ ಯುದ್ಧದಲ್ಲಿ ಆ ಕವರವರು ನಾಶವಾಗುವುದೇ ನಿಶ್ಚಿತ. ಆದ್ದರಿಂದ ನೀನು ಕವರವರನ್ನು ಬಿಟ್ಟು ಪಾಂಡವರನ್ನು ಕೂಡಿ ಬರತಕ್ಕದ್ದು. ಹೇ ವಾಸುದೇವ, ಈ ನಿನ್ನ ಬೋಧನೆ ನನಗೆ ತಿಳಿಯುತ್ತದೆ. ಪಾಂಡವ ಸಾಮ್ರಾಟ ಪದವಿನಕ್ಕೆ ತ್ರಿಲೋಕ ಪದವಿಯನ್ನು ಕೊಟ್ಟರೂ ಉಪ್ಪುಂಡವಳಿಯನಿಗೆ ದ್ರೋಹಿಯಾಗಲಾರನು. ಯಾವ ದುರ್ವೇದನೀಗ ಸಂಪೂರ್ಣವಾಗಿ ನನ್ನನ್ನು ನಂಬಿದ್ದಾನೆಯೋ ಅವನಿಗೆ ವಿಶ್ವಾಸಘಾತವೇ ಸ್ವಾಮಿದ್ರೋವೇ. ಛೇ, ಇದೆಂತೋ ಹೇಸಿ ಕೆಲಸವು. ಕರ್ಣ, ಮಗನ ಪ್ರಾಣವನ್ನು ಬೇಯಿಸುವ ತಾಯಿ ಎಲ್ಲಿ ಆದರೂ ಉಂಟೆ? ನಾನಂತ ಕರ್ಕಶ ಹೃದಯದಾಳಾಗಿ ಮಾತನಾಡುವುದಿಲ್ಲ. ಅಂತ ಅವಾಚ್ಯ ಶಬ್ದಗಳನ್ನು ಉಚ್ಚರಿಸಬೇಡ ಮಗನೇ. ನಿನ್ನ ತಮ್ಮಂದಿರಾದ ಪಾಂಡವರ ರಕ್ಷಣೆಗೋಸ್ಕರ ನನ್ನ ಒಂದು ಪ್ರತಿಜ್ಞೆಯನ್ನು ನೀನು ಪಾಲಿಸಬೇಕಪ್ಪ. ಅಮ್ಮ, ಅದೇನಿರುವುದು ಹೇಳುವಂತೆ ಒಳಗು. ನೋಡಪ್ಪ, ಆದರೆ ಚಿಕ್ಕವನಾದ ಆ ತಮ್ಮಂದಿರ ಪಾರಣ ರಕ್ಷೆಗಾಗಿ ತೊಟ್ಟ ಬಾಣ ಪುನಃ ತೊಡುವುದಿಲ್ಲವೆಂದು ನನಗೆ ವಚನ ಕೊಡಬೇಕಪ್ಪ. ಹೇ ಅಮ್ಮ, ಹಿಡಿ ಹಿಡಿ, ಪುನಃ ತೊಡುವುದಿಲ್ಲವೆಂದು ವಚನ ಕೊಟ್ಟಿರುವೆನು. ಆಯಿತು ಮಗನೇ, ಈಗ ನನಗೆ ಸಮಾಧಾನವಾಯಿತು. ಬಾ, ಬಹುದಿನಗಳಿಂದ ಹಾಲಾಗಲಿದೆ ನಿನ್ನ ತಾಯಿಗೆ ಆಲಂಗಿಸು ಬಾ ಮಗನೇ. ಹೇ ಹಡೆದಮ್ಮ, ಎನಗೆ ಕೊನೆಯ ಆಶೀರ್ವಾದ ಮಾಡುವಂತವರಾಗಿರಿ. ಸೂರ್ಯ ಚಂದ್ರರು ಇರುವ ತನಕ ನಿನ್ನ ಕೀರ್ತಿ ದಿಗಂತರದಲ್ಲಿ ಪಸರಿಸಲಿ ಮಗು. ನಿನಗೆ ಆ ಪರಮೇಶ್ವರನು ಸದಾ ಮಂಗಲವನ್ನುಂಟು ಮಾಡಲಿ ಎಂದು ಆ ದೇವರಲ್ಲಿ ಮಂಗಳ ಪಾಡುವ. ಅಂಬಾ ನಿನಗಾರುತಿ ಮಣೂರಿನ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರಿಂದ ಇದುವರೆಗೆ ದೊಡ್ಡಾಟ ದಾನಶೂರ ಕರ್ಣ ಕೇಳಿದಿರಿ. ಕೃಷಿರಂಗದಲ್ಲಿ ಈಗ ಕೃಷಿ ಹಾಡು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹತ್ತಿ ಅಲಸಂದಿ ಕಡಲೆ ಹೆಸರು ಶೇಂಗ ಬಲಿ ಬೆಳೆಗಳಾಗಿ ಬೆಳಿಬೇಕು. ಹತ್ತಿ ಅಲಸಂದಿ ಕಡಲೆ ಹೆಸರು ಶೇಂಗ ಬಲಿ ಬೆಳೆಗಳಾಗಿ ಬೆಳಿಬೇಕು. ಬಿಳಿ ಕಸದ ಹಾವಳಿಯು ಬಹಳ ಇರುವಾಗ, ಬಿಳಿ ಕಸದ ಹಾವಳಿಯು ಬಹಳ ಇರುವಾಗ, ಹತ್ತಿಯ ಬಿಡದೆ ಬಿತ್ತಬೇಕು, ಹತ್ತಿಯ ಬಿಡದೆ ಬಿತ್ತಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಯೂರಿಯಾ ಗೊಬ್ಬರ ನೀರಾಗ ಕಲಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕಲಸಲೇಬೇಕು. ಮಲ್ಲಿಗೆ ನಾಗ ಚೆಲ್ಲಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗೊಟ್ಟು